ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಿತ್ಯ ಮೇಘ ಸಂದೇಶ, ಆನಂತರ ಸಣ್ಣಾಟ, ನಿಜಗುಣ ಶಿವಯೋಗಿಗಳು, ಕೊನೆಯಲ್ಲಿ ಕೃಷಿ ಹಾಡುಗಳು ಬಿತ್ತರವಾಗಲಿವೆ. ಈಗ ಮೊದಲಿಗೆ ಕೆಲವು ಜಾಹೀರಾತುಗಳು, ಆನಂತರ ನಿತ್ಯ ಮೇಘ ಸಂದೇಶ ಮೂಡಿಬರುವುದು. ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್, ಆದರ್ಶ್ ನಗರ, ಸೇಡಂ ರಸ್ತೆ, ಕಲಬುರಗಿ. ರೆಗ್ಯುಲರ್ ಮತ್ತು ದೂರ ಶಿಕ್ಷಣ ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ತರಬೇತಿಗಾಗಿ ಅರ್ಜಿಗಳನ್ನು ಕರೆಯಲಾಗಿದೆ. ಕೋರ್ಸ್ ಅವಧಿ 6 ತಿಂಗಳು. ರೆಗ್ಯುಲರ್ ಡಿಸಿಎಂ ತರಬೇತಿಗೆ ಪ್ರವೇಶ ಪಡೆಯುವ ಎಲ್ಲಾ ಅಭ್ಯರ್ಥಿಗಳಿಗೆ ಶಿಷ್ಯವೇತನ ನೀಡಲಾಗುತ್ತಿದೆ. ಅಧ್ಯಯನ ಸಾಹಿತ್ಯ ಸಹ ನೀಡಲಾಗುವುದು. ದೂರ ಶಿಕ್ಷಣ ಡಿಸಿಎಂ ತರಬೇತಿಗೆ ಸಹಕಾರ ಸಂಘ ಸಂಸ್ಥೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಅಧಿಕಾರಿಗಳು, ಸಿಬ್ಬಂದಿಗಳು ಮಾತ್ರ ಪ್ರವೇಶ ಪಡೆಯಬಹುದು. ಈ ತರಬೇತಿಯು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲಕರವಾಗಿದೆ. ತರಬೇತಿ ಪ್ರವೇಶ ಪಡೆಯುವ ಆಸಕ್ತ ಅಭ್ಯರ್ಥಿಗಳು ಕೂಡಲೇ ಸಂಪರ್ಕಿಸಿ 08472245340, ಮೊಬೈಲ್ ಸಂಖ್ಯೆ 9916726886. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ವೆಹಿಕಲ್ ಸರ್ವಿಸ್ ಮಾಡಿಸಿಲ್ಲ, ಎಮಿಷನ್ ಟೆಸ್ಟ್ ಇಲ್ಲ, ಎಷ್ಟೊಂದು ಹೊಗೆ ಬರ್ತಾ ಇದೆ ನೋಡಿ. ನಿಮ್ ವಾಹನ ಈ ರೀತಿ ಹೊಗೆ ಉಗುಳೋದ್ರಿಂದ ವಾಯು ಮಾಲಿನ್ಯ ಹೆಚ್ಚಾಗಿ ಕೆಮ್ಮು, ಅಸ್ತಮಾ, ಹೃದಯಾಘಾತದಂತಹ ಗಂಭೀರ ಕಾಯಿಲೆಗಳು ಉಂಟಾಗ್ತವೆ. ಸಾರಿ ಸರ್, ಇನ್ಮೇಲೆ ಹೀಗೆಲ್ಲ ಮಾಡಲ್ಲ. ಯಾವಾಗ್ಲೂ ನಿಮ್ಮ ವಾಹನಗಳಲ್ಲಿ ಡಾಕ್ಯುಮೆಂಟ್ ಜೊತೆಗೆ ಎಮಿಷನ್ ಟೆಸ್ಟ್ ಮಾಡಿಸಿದ ದಾಖಲೆನೂ ಇರಬೇಕು. ತಪ್ಪಿದ್ರೆ ದಂಡ ಕಟ್ಟಬೇಕಾಗತ್ತೆ. ಜಾಗ್ರತೆ. ನಿಗದಿತ ಸಮಯದಲ್ಲಿ ನಿಮ್ಮ ವಾಹನಗಳನ್ನು ಸರ್ವಿಸ್ ಹಾಗೂ ಎಮಿಷನ್ ಟೆಸ್ಟ್ ಮಾಡಿಸಿ ಸುಸ್ಥಿತಿಯಲ್ಲಿಟ್ಟುಕೊಳ್ಳಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಪ್ರಕಟಣೆ: ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಕರ್ನಾಟಕ ಸರ್ಕಾರ. ಸಮಯ ನಷ್ಟ ಮಾಡದೆ ಆಸ್ಪತ್ರೆಗೆ ಹೋಗಿ, ಪ್ರಾಣ ಉಳಿಸಿ. ಭಾರತ್ ಸೀರಮ್ಸ್ ಅಂಡ್ ವ್ಯಾಕ್ಸಿನ್ಸ್ ಲಿಮಿಟೆಡ್ ಮತ್ತು ಮ್ಯಾನ್ಕೈಂಡ್ ಫಾರ್ಮಾ ಲಿಮಿಟೆಡ್ ಇಂದ ಜನಹಿತಕ್ಕಾಗಿ ನೀಡಿದ ಸಂದೇಶ. ರೀ, ಒಂದೊಳ್ಳೆ ಇನ್ಶೂರೆನ್ಸ್. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 75%. ಬೀದರ್, ಬಾಗಲಕೋಟ್ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ 80, ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ 65 ಮತ್ತು ಬಳ್ಳಾರಿ ಜಿಲ್ಲೆ ಒಳಗ 55% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರುತ್ತದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಸಣ್ಣಾಟ, ನಿಜಗುಣ ಶಿವಯೋಗಿಗಳು ಕಾರ್ಯಕ್ರಮ ಮೂಡಿಬರಲಿದೆ. ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ಜ್ಞೇಶ್ವರ ಪಾದ ಪಂಕಜ ಬೆಟ್ಟವು ಲೋಕ ಪಾವನ ಮೂರ್ತಿಯಾದ ಸದ್ಗುರುವಿನ ಸ್ಥಾನವು. ಗೋ ಕೈಲಾಸವೆಂಬಂತೆ ಕಂಗೊಳಿಸುತ್ತಿರುವ ಆಶ್ರಮವೇ ಅವರ ಆಶ್ರಮವಿದ್ದಂತೆ ತೋರುತ್ತದೆ. ಬೆಂಕಿ ಹತ್ತುವುದಕ್ಕಿಂತ ಮೊದಲೇ ಬಾವಿಯನ್ನು ತೋಡಿಕೊಂಡು ಸಜ್ಜಾಗಿ ನಿಲ್ಲುವಂತೆ ಮರಣವೆಂಬ ಬೆಂಕಿ ಶರೀರಕ್ಕೆ ಹತ್ತುವರೊಳಗಾಗಿ ಗುರು ಕರ್ಣ ಎಂಬ ಗುದ್ದಲೆಯಿಂದ ನಮ್ಮ ಭಾವ ಎಂಬಲ್ಲಿ ಬಾವಿಯನ್ನು ತೋಡಿಕೊಂಡು ಮಿತ ಸ್ವಲ್ಪ ಜ್ಞಾನವೆಂಬ ನೀರನ್ನು ಸಂಗ್ರಹಿಸಿ ಮುಂದೆ ಪುಟಿಯಾಗುತ್ತಿರುವ ಜನನವೆಂಬ ಜಲವನ್ನು ಆರಿಸಬೇಕಾಗಿದೆ. ಈಗಲಾದರೂ ಹೋಗಿ ಅವರ ಪವಿತ್ರ ಪಾದಗಳನ್ನು ಕಂಡ ಧನ್ಯನಾಗುತ್ತೇನೆ. ಆಹಾ, ಇದೇನು ನಿರಂಜನ ಮೂರ್ತಿಗಳು ನಿಜಾನಂದದಲ್ಲಿ ಮಗ್ನರಾಗಿರುವರಲ್ಲ. ಗುರುಪ್ರಭು, ತಮ್ಮ ಪವಿತ್ರ ಪಾದಗಳಿಗೆ ಈ ದೀನನ ಅಭಿನಂದನೆಗಳು. ಎಲೋ, ನೀನು ಯಾರು? ಸದ್ಗುರು, ನಾನೊಬ್ಬ ಜಾತಿಗಾರನು. ಏನು, ನೀನು ಜಾತಿಗಾರನೇ? ಹೌದು ಸದ್ಗುರು, ನಾನೊಬ್ಬ ಜಾತಿಗಾರನು. ಈ ತರತರದ ವೇಷಗಳನ್ನು ಏಕೆ ಹಾಕಿಕೊಳ್ಳುತ್ತಿರುವಿ? ಸದ್ಗುರುವೇ, ನಾನೊಬ್ಬ ಜಾತಿಗಾರನು, ತರತರದ ವೇಷಗಳನ್ನು ಏಕೆ ಹಾಕಿಕೊಳ್ಳುತ್ತೀರಿ ಎಂದು ತಿಳಿದಿಯಲ್ಲ. ಹೌದು ಸದ್ಗುರು, ನಾನು ಕ್ಷಣ ಕಾಲ ಹೊರತು ಕ್ಷಣ ಕಾಲ ಮಾನವ ವೇಷದಿಂದ ಬರುತ್ತಿರುವೆನು. ಗುರುಪ್ರಭು, ನಾನು ಯಾರೆಂಬುವನು ನನಗೆ ಎಂದೂ ಗೊತ್ತಿಲ್ಲ. ಯಾವ ಕಾಲಕ್ಕೆ ಯಾವ ವೇಷವೂ ನನಗೆ ಬರುತ್ತಿರುವುದು, ಆ ವೇಷವೇ ನಾನೆಂದು ಹೇಳುತ್ತಿರುವೆನು. ಈ ಜಾತಿಗಾರಿಕೆಯನ್ನು ಮಾರಾತಿ ನೀನು ಎಷ್ಟು ದಿವಸವಾಯಿತು? ನಿಜವಾಗಿಯೂ ನೀನು ಯಾರು? ಸದ್ಗುರುವೆ, ಈ ಜಾತಿಗಾರಿಕೆಯನ್ನು ಮಾಡಾತಿ ಎಷ್ಟು ದಿವಸವಾಯಿತು? ಎಷ್ಟು ಕೋಟಿ ಯುಗಗಳು ಎಷ್ಟು ಸಾರೆ ದಾಟಿ ದಾಟಿ ಹೋದವು. ತರತರದ ಪಕ್ಷಿಗಳ ವೇಷವನ್ನು ತೊಟ್ಟು ಹಾರಾಡಿದೆನು. ತರತರದ ಪಶುಗಳ ವೇಷವನ್ನು ಧರಿಸಿ ಬಂದು ಅರಬಟ್ಟಿಸಿದೆನು. ತರತರದ ಹೊಲಗಳ ವೇಷವನ್ನು ತಾಳಿ ಬಂದು ಹರಿದಾಡಿದೆನು. ಹಂದಿಯಾಗಿ ಬಂದೆನು, ಮಂದಿಯಾಗಿ ಬಂದೆನು. ಯಾವ ವೇಷವನ್ನು ಹಾಕಿಕೊಂಡು ಬಂದು ಎಷ್ಟು ಜಿಗಿದಾಡಿದರೂ ಅವುಗಳನ್ನಾರು ನೋಡುವವರು ಇಲ್ಲ, ಯಾರು ಹಾಡುವವರೂ ಇಲ್ಲ. ಯಾವ ವೇಷಕ್ಕೂ ಕಾಸು ಪ್ರಾಪ್ತಿ ಇಲ್ಲ. ಹಾಕಿಕೊಂಡು ಬರುತ್ತಿರುವ ವೇಷಗಳಾದರೂ ಕ್ಷಣ ಕಾಲವರ್ತಿ ಹೆಚ್ಚಿಗೆ ನಿಲ್ಲುವಂತಿಲ್ಲ. ಗುರುಪ್ರಾಭು, ನಾನು ಯಾರೆಂಬ ನಿಶ್ಚಯ ಜ್ಞಾನವು ನನಗಾಗದ ಹೊರತು ನನಗೆ ಬರುತ್ತಿರುವ ವೇಷವೇ ನಾನೆಂದು ಹೇಳುತ್ತಿರುವನು. ಮಗುವೆ, ಸಂಸಾರವು ಸಾಕಾಯಿತೆ. ಸದ್ಗುರುವೆ, ಸಾಕಾದಲ್ಲಿಯೇ ತಮ್ಮ ಪಾದ ಸನ್ನಿಧಿಗೆ ಬಂದಿದ್ದೆ. ಹಾಗಾದರೆ ಕೇಳು ಗುರುಮಾನ. ಭಯವಲ್ಲ ಬೇಡ, ಬರ ಸಾಕಾದ ಮಾತ್ರಕ್ಕೆ ಈ ಸಂಸಾರವು ಬೆನ್ನು ಬಿಡುವುದಿಲ್ಲ. ಈ ಸಂಸಾರದಲ್ಲಿ ಯಾವನಿಗೆ ವೈರಾಗ್ಯ ಹುಟ್ಟಿರೋದು ಅಂದರೆ ಆ ಸದ್ಗುರು ಸಮರ್ಥನೆಂಬ ನಾವಿಗನು. ಆತನ ಜ್ಞಾನ ಉಪದೇಶ ಎಂಬ ಹಡಗವು ದೊರೆತಾಗಲೇ ಮೋಕ್ಷ ಎಂಬ ದಂಡೆಯು ಸುಲಭವಾಗಿ ಸಿಗುವುದು. ಸದ್ಗುರುವೇ, ಬರೇ ಸಾಕಾದ ಮಾತ್ರಕ್ಕೆ ಈ ಸಂಸಾರವು ಹೇಗೆ ಬೆನ್ನು ಬಿಡುವುದು? ಸಮುದ್ರದಲ್ಲಿ ಬಿದ್ದವನು ಅಯ್ಯೋ ಸಮುದ್ರದಲ್ಲಿ ಬಿದ್ದೆನೆಂದು ತಿರು ತಿರುಗಿ ಮುಳುಗಿ ತಿರು ತಿರುಗಿ ಎದ್ದು ಸಾಕಾಯಿತೆಂದ ಕ್ಷಣವೇ ಆ ಸಮುದ್ರವನ್ನು ದಾಟಿದಾಗಾಯಿತೆ. ಯಾವುದಾದರೊಂದು ದಂಡೆ, ಆ ದಂಡೆಗೆ ಲಚ್ಚುವಂತಹದ್ದೊಂದು ಹಡಗ, ಆ ಹಡಗವನ್ನು ನಡೆಸುವಂತಹ ಒಬ್ಬ ಜಾಣ ನಾವಿಕನು ಬೇಡವೆ. ಅದರಂತೆ ಬರೇ ಸಾಕಾದ ಮಾತ್ರಕ್ಕೆ ಈ ಸಂಸಾರವು ಹೇಗೆ ಬೆನ್ನು ಬಿಡುವುದು? ಮಗುವೆ, ಈ ಭವಸಾಗರವನ್ನು ದಾಟಿಸುವ ಆ ಜ್ಞಾನ ಮಾರ್ಗವನ್ನು ನಿನಗೆ ತೋರಿಸಬೇಕೇ? ಹೌದು ಸದ್ಗುರು, ನನ್ನ ಹೃದಯ ಕ್ಷೇತ್ರದಲ್ಲಿ ಜ್ಞಾನೋಪದೇಶವೆಂಬ ಬೀಜವನ್ನು ಬಿತ್ತಬೇಕು. ಆ ಬೀಜವು ನನ್ನ ಹೃದಯ ಕ್ಷೇತ್ರದಲ್ಲಿ ಮಳೆತ್ತು ಮರವಾಗಿ ಅದಕ್ಕೆ ಗೊಂಚಲ ಗೊಂಚಲಾಗಿ ತೂಗ ಬೀಳುವ ಮುಕ್ತಾಫಲ ಅಂದರೆ ಮುಕ್ತಿಯ ಹಣ್ಣುಗಳನ್ನು ತಮ್ಮ ಚರಣದ ಉಪಕರಣ ಇತ್ತ ಸೇವಿಸುವೆನು. ಮಗುವೆ, ನಿನ್ನ ಹೃದಯ ಕ್ಷೇತ್ರದಲ್ಲಿ ಉಪದೇಶವೆಂಬ ಬೀಜವನ್ನು ಬಿತ್ತಬೇಕು. ಹೌದು ಸದ್ಗುರು, ಬಿತ್ತಬೇಕು. ಮಗುವೆ ನಿಜಗುಣ, ನಿನ್ನ ಹೃದಯ ಕ್ಷೇತ್ರವೆಂಬ ಹೊಲದಲ್ಲಿ ಉಪದೇಶವೆಂಬ ಬೀಜವನ್ನು ಬಿತ್ತಬೇಕೆ? ಹೌದು ಸದ್ಗುರು. ಕಂಡ ಕಂಡ ಕಸಗುಣಗಳಿಂದ ತುಂಬಿದ ಪಡಭೂಮಿಯಲ್ಲಿ ಬಿತ್ತಿದ ಬೀಜವು ಹೇಗೆ ಫಲಿಸಲಾರದು, ಹಾಗೆ ದುರಾತ್ಮರ ಹೃದಯದಲ್ಲಿ ಬಿತ್ತಿದ ಬೀಜವು ಫಲಿಸಲಾರದು. ನಿನ್ನ ಮನವೆಂಬ ಹೊಲದಲ್ಲಿ ಮನೆ ಮಾಡಿಕೊಂಡಿರುವ ಕಸಗುಣಗಳೆಲ್ಲ ಕಳೆದು ಹೋಗಿ ನೀನು ತೀರಾ ತಿಳಿಯಾದಾಗ್ಗೆ ನಿನಗೆ ಗುರುಪದೇಶವು ಸುಲಭವಾಗಿ ದೊರಕಬಹುದು. ಗೌರಪ್ರಭು, ಮನಸ್ಸಿನ ಕಸ ಗುಣಗಳೆಲ್ಲ ಕಳೆದು ಹೋಗಿ ನಾನು ತೀರಾ ತಿಳಿಯಾಗಿರುವೆನೆಂಬ ನನ್ನ ಮನೋಭಾವನೆ ಇರುವುದು. ಆದರೆ ತಾವು ಬಿತ್ತ ನಿಂತ ಮುಕ್ತಿಯ ಬೀಜವು ಬೆಳೆಯಲಿಕ್ಕೆ ಆತಂಕ ತರುವ ನಾನರಿಯದಂತೆ ಯಾವುದಾದರೊಂದು ಕಸಗುಣವು ನನ್ನಲ್ಲಿ ಉಳಿದಿದ್ದರೆ ಅದನ್ನು ನನಗೆ ತಿಳಿಸಿ ನಾನು ಪೂರಾ ತಿಳಿಯಾದ ಬಳಿಕ ತಮ್ಮ ಉಪದೇಶವನ್ನು ಅನುಗ್ರಹಿಸಬೇಕು. ಹಾಗಾದರೆ ಆ ಗುರು ಆಶ್ರಮದಲ್ಲಿ ಇರಂಡೆ. ಅವರು ಮಾನ್ನಪ್ಪಣೆ, ಈ ನಿಜನು ನೀವು ತಿಳಿದು ಅಳಿದು ಬಂದಿದ್ದಾನೆ. ಈತನ ಚಿತ್ರವೃತ್ತಿಯನ್ನು ಪರೀಕ್ಷಿಸಲು ಹೋಸುಗ. ಚಲುವಿಕೆಯಲ್ಲಿ ಚಾತುರ್ಯದಲ್ಲಿ ಭೂಲೋಕದ ರಂಭಿ ಎಂದು ಜನಜನತೆಗೆ ಕೀರ್ತಿ ಹೊಂದಿದಂತ ಪ್ರೇಮಲಾ ಎಂಬ ಪಾತ್ರದವರ ಮನೆಯಲ್ಲಿ ಈತನನ್ನು ಇಟ್ಟು ಈತನ ಚಿತ್ರವೃತ್ತಿಯು ನಿಶ್ಚಯವಾಗಿ ಉಳಿಯುವಂತೆ ಮಾಡಿ ಹಿಂದಿನಿಂದ ಈತನಿಗೆ ಗುರುಪದೇಶವನ್ನು ಅನುಗ್ರಹಿಸುವನು. ಕೆಲವು ನಿಜಗುಣ ಗುರು ಮಹಾನ್, ನಾನು ಕೆಲವು ದಿವಸ ಭೂ ಸಂಚಾರ ಮಾಡುವುದರ ಮೂಲಕ ನಿನ್ನನ್ನು ಯಾವುದಾದರೊಂದು ಅಡಿಯಲ್ಲಿ ಎಡವಿಟ್ಟು ಹೋಗಬೇಕೆಂದಿದ್ದೇನೆ. ಇದಕ್ಕೆ ನಿನ್ನ ಅನುಮತಿ ಹೇಗಿದೆ? ಸದ್ಗುರುವೇ, ತಾವು ನನಗೆ ಈ ಜಗತ್ತಿನಲ್ಲಿ ತೋರಿಸಿಕೊಟ್ಟ ಸ್ಥಳವೇ ಗುರುಸ್ಥಳ. ತಾವು ನನಗೆ ಯಾವ ಸ್ಥಳವನ್ನು ತೋರಿಸಿದರು ಅದೇ ನನಗೆ ಮೋಕ್ಷ ಮಂದಿರವೆಂದು ತಿಳಿದು ಅಲ್ಲಿ ನಾನು ಸಂತೋಷದಿಂದ ಇರುತ್ತೇನೆ. ಹಾಗಾದರೆ ಆ ಗುರು ಆಶ್ರಮದಲ್ಲಿ ಇರಲಿ. ಗುರು ಮಹಾನ್, ಈ ನಮ್ಮ ಪಾತ್ರದವರ ಕುಲವೇ ಕುಲ. ಪಾತ್ರದವರಿಲ್ಲದ ಲೋಕ, ಪಾತ್ರದವರಿಲ್ಲದ ನಾಡು, ಪಾತ್ರದವರಿಲ್ಲದ ಊರು, ದೀಪವಿಲ್ಲದ ಮಣಿಯು ಹಾಲು ಸುರಿಯುವಂತೆ ಹಾಲು ಸುರಿಸುವ ಈ ಸ್ವರ್ಗ ಲೋಕಕ್ಕೆ ಅಧಿಪತಿಯಾದ ಇಂದ್ರನ ಐಶ್ವರ್ಯವು ಆನಂದವು ರಂಭ ಊರ್ವಶಿಯರೆಂಬ ಪುರಾಣ ಪ್ರಸಿದ್ಧ ಪಾತ್ರದವರಿಂದಲೇ. ಅವರೇ ಇಂದ್ರನ ಸರೆ ದೀಪಗಳು. ಅವರಿಲ್ಲದಿದ್ದರೆ ಈ ಇಂದ್ರನ ಸರಿಯು ದೀಪವಿಲ್ಲದ ಮನೆಯಂತೆ ತೇಜಹೀನವಾಗುತ್ತಿತ್ತು. ಈ ಲೋಕದಲ್ಲಿ ಯಾರಾದರೂ ಯಾವ ರಾಜನ ಸಭೆಯಾದರೂ ಆನಂದೋತ್ಸವಗಳಿಂದ ತುಂಬಿ ತುಳುಕುವುದೆಂದರೆ ಈ ನಮ್ಮ ಗಾಯನ ನರ್ತನಗಳೆಂದರೆ. ಮಹಾನ್ ಮಹಾನ್ ಶ್ರೀಮಂತರ ಲಗ್ನ ಸಮಾರಂಭಗಳಾದರೂ ಆನಂದೋತ್ಸವಗಳಿಂದ ತುಂಬಿ ತುಳುಕುವುದೆಂದರೆ ಈ ನಮ್ಮ ಪಾತ್ರದವರಿಂದಲೇ. ನಮ್ಮ ನರ್ತನ ಗಾಯನ ಒನಪು ವಯ್ಯಾರಗಳ ಮೇಲೆ ಈ ಲೋಕ ಮೋಹವು ಎಷ್ಟು ಬಲವತ್ತರವಾಗಿರುವುದು. ನಮ್ಮಂತೆ ಒನಪು ವಯ್ಯಾರಗಳಿಂದ ಹೂಗಳ ಮೇಲೆ ಕುಣಿಯುತ್ತಿರುವ ಒಂದು ಸೊರಗಿನ ಕುಲಕ್ಕೆ ಪಾತ್ರೀತಿ ಎಂದು ನಮ್ಮ ಪ್ರೇಮ ಸೂಚಕದ ಹೆಸರನ್ನು ಇಟ್ಟುಕೊಂಡು ನಮ್ಮ ಮೇಲಿರುವ ನಮ್ಮ ಮೇಲಿರುವ ತಮ್ಮ ಮನಸ್ಸಿನ ಪ್ರೀತಿಯನ್ನು ಪ್ರಕಟ ಮಾಡುತ್ತೇವೆ. ಆ ಪಾತ್ರಗಿತ್ತಿಯ ಹುಳವಾದರೂ ಎಲ್ಲ ಪುಷ್ಪಗಳ ಮೇಲೆ ಕುಣಿಯುತ್ತ ಅವುಗಳ ತನೋ ಮನ ದನ ಎಂಬ ಮಕರಂದನವನ್ನು ಮನದನಿಯಾಗಿ ಹೀರುತ್ತದೆ. ಇರಲಿ, ಈಗಂತೂ ಸಂಜೆ 5 ಪಡೆದು ಶೆಟ್ಟಿ ಸಾವಕಾರರು ವ್ಯಾಯಾಮ ಹೊಂದುವುದಕ್ಕಾಗಿ ತಿರುಗಾಡಲಿಕ್ಕೆ ಬರುವ ಸಮಯವಾಯಿತು. ನಾನಾದರೂ ಸರ್ವ ಅಲಂಕೃತಳಾಗಿ ನಮ್ಮ ಮೇಲಪ್ಪುರಿಯ ಮುಂಭಾಗದಲ್ಲಿ ಆರಾಮ ಕುರ್ಚಿಯ ಮೇಲೆ ಕುಳಿತು ಬರಹೋಗುವ ಯುವಕರ ಮೇಲೆ ಕಡೆಗಣ್ಣಿನ ನೋಟ ಎಂಬ ಬಿಲ್ಲಿಗೆ ಕಿರು ನಗೆ ಎಂಬ ಬಾಣವನ್ನು ಹೂಡಿ ಹೊಡೆಯುವ ನನ್ನ ನಿತ್ಯ ಕ್ರಮವನ್ನು ಸಾಧಿಸುವನು. ಆದರೆ ಬೀಸು ಎತ್ತ ಪೋದನು. ಬೀಸು ಏ ಬೀಸು, ಒಳಗೆ ಏನು ಮಾಡ್ತಿರಿ? ಬೇವಿನ ಹುಡುಗಬ ಹೊರಬದಿಯಲ್ಲಿ ಈ ಆರಾಮ ಕುರ್ಚಿಯ ಮೇಲೆ ಸಂಜೆಯ ಆರೋಗ್ಯಕರ ಶೀತ ಹಾವೆಯನ್ನು ಹೊಂದಲಿಕ್ಕೆ ದಿನಂಪ್ರತಿ ಆ ನನ್ನ ಕುರುಡ ತಾಯಿಯನ್ನು ತಂದು ಕೂಡಿಸುವಂತೆ ಇಂದು ಸಹ ಕರೆ ತಂದು ಕೂಡಿಸುವ ಎತ್ತರವೂ ನಿನಗೆ ಪರದೇಶ ಕುಟ್ಟು ಮುದುಕೆ ಎಲ್ಲ ಹಾಳುಮಾಡಿದಂತೆ ಆಮೇಲೆ ಅದನ್ನ ತಂದು ಕುಂಡಿಸ್ತೇನೆ. ಹೋಗು ಹೋಯ್ತಾನ. ಆ ನನ್ನ ಕುರುಡ ತಾಯಿಯನ್ನು ಸಾವಕಾಶವಾಗಿ ಕರೆದುಕೊಂಡು ಬಂದು ಈ ಆರಾಮ ಕುರ್ಚಿಯ ಮೇಲೆ ಕೂಡಿಸು. ಮಗುವೆ ನಿಜಗುಣ ಗುರು ಮಹಾನ್, ಈ ಕಾಣುವ ಮನೆಯು ಯಾವುದೋ ದೊಡ್ಡ ಶ್ರೀಮಂತರ ಮನೆಯು ಕಂಡು ಬರುತ್ತದೆ. ಇವರು ನಿನ್ನನ್ನು ಅಡವು ಇಟ್ಟುಕೊಂಡು ಕೆಲವು ಹಣವನ್ನು ಕೊಡುವರು ಹೇಗೆ ಕೇಳಬೇಕೆಂದಿದ್ದೇನೆ. ಗುರು ಆಜ್ಞೆ. ಹಾಗಾದ್ರೆ ನಡೆ. ನೀನು ಯಾರು ಮತ್ತು ಈ ಮನೆ ಯಾರದು? ನಾನು ಅವನ, ಈ ಮನೆಯೂ ಅವ್ರದ. ಅಂದರೆ ಸ್ವಾಮಿ ಕೇಳು. ಹಾಗಾದ್ರೆ ಹೇಳು. ಸಾಧುಗಳೆಲ್ಲ ಭರತ ಬಲ್ಲ, ಇದೇ ನೋದಿದ ಅಲ್ಲ ಬಲ್ಲ ಭರತ ಬಲ್ಲ. ಪ್ರೇಮಲಾ ಎಂಬ ಪಾತ್ರದವರ ಮನಿ. ಇರಲಿ, ನಿಮ್ಮ ಸಾನೆಯವರಿಗೆ ಹೇಳು. ಒಬ್ಬ ಸನ್ಯಾಸಿಯು ಶಿಷ್ಯ ಸಮೇತವಾಗಿ ಬಂದಿರುವನೆಂದು ಮತ್ತು ತಮ್ಮ ಭೇಟಿಯನ್ನು ಕೋರುತ್ತಿರುವನೆಂದು ಹೇಳಿ ತಿರುಗಿ ಉತ್ತರವನ್ನು ತಿಳಿಸು. ಹೇಳ್ತಾನೆ, ಸಾನಿ ಸಾಹೇಬ್, ಸಾನಿ ಸಾಹೇಬ್. ಅರೆ ಸುವರ್, ಯಾಕೆ ಯಾಕೆ ಅನ್ನುವುದೇನು? ಸನ್ಯಾಸಿಗಳು ಬಂದಾರೆ. ಸನ್ಯಾಸಿಗಳು, ಸನ್ಯಾಸಿ ಸನ್ಯಾಸಿಗಳದು ನಮ್ಮ ಹತ್ತಿರ ಏನು ಕೆಲಸ ಇರುವುದು? ಅವರಿಗೆ ಅತ್ತ ಹೋಗಂತ ಹೇಳು. ತಾಯಿ, ಹಾಗೆ ದಿಕ್ಕಿಸಬೇಡ. ಯಾರು ಯಾತಕ್ಕೆ ಬಂದಿರಲಿ, ಬಂದ ಕಾರಣವನ್ನು ಕೇಳಿ ವಿಚಾರ ಮಾಡಲೇಬೇಕು. ನಿನ್ನದು ಒಣ ಗದ್ದಲ. ಯಾಕೆ? ಕೆಡಬಿಡಿಕೆ ಬರಲಿ, ಬಿಡಬಿಡಿಕೆ ಬರಲಿ, ಯಾರು ಬಂದವನ್ನೆಲ್ಲ ಒಳಗೆ ಬಿಡಲಿಕ್ಕೆ ಇದನ್ನು ಧರ್ಮಸರಿ. ಬಂದವನ್ನು ವಿಚಾರಿಸಲೇಬೇಕಂತೆ, ಬಂದ ಕಾರಣವನ್ನು ಕೇಳಲೇಬೇಕಂತೆ. ಇರಲಿ, ಅರೆ ಬಿಸು ಹೋಗು, ಅವರಿಗೆ ಒಳಗೆ ಬಾ ಅಂತ ಹೇಳು. ಅವಳು ಆಚರಿಸಲಿ, ಆಮೇಲೆ ಇವಳು ವಿಚಾರಿಸಲಿ. ಸ್ವಾಮಿ, ನಿಮಗೆ ಒಳಗೆ ಬರಲಿಕ್ಕೆ ಅಪ್ಪಣೆ ಆಗಿದೆ, ಹೇಳ್ರಿ ಹೇಳ್ರಿ. ಸನ್ಯಾಸಿಗಳದ್ದು ಏನ್ ಕೆಲಸ ಇರಬಹುದು? ಜಾತಕ್ಕಾಗಿ ಬಂದಿರುವಿರಿ, ಹೇಳುವಂತವರಾಗಿರಿ. ಮಗಳೇ, ಭಿಕ್ಷೆಗಾಗಿ ಬಂದಿರೋರು. ಏನು ಸ್ವಾಮಿ, ತಾವು ಭಿಕ್ಷುಕರೇ? ಹೌದು ಮಗಳೇ, ಭಿಕ್ಷೆಗಾಗಿ ಬಂದಿರು. ಮಗಳೇ, ಭಿಕ್ಷೆಗಾಗಿ ಬಂದಿರುವನು ನಮ್ಮನ್ನು ಕೇಳಿದಲ್ಲ ಸ್ವಾಮಿ. ಹೌದು, ಈ ಜಗತ್ತಲ್ಲ ಭಿಕ್ಷುಕರೇ ಇರಲು ನಾವು ಯಾರಲ್ಲಿ ಭಿಕ್ಷೆಯನ್ನು ಬೇಡೋಣ? ಏನು ಸ್ವಾಮಿ, ಜಗತ್ತಲ್ಲ ಭಿಕ್ಷುಕರೇ? ಹೌದು, ಈ ಜಗತ್ತಿನ ಜೀವರಾಶಿಗಳೆಲ್ಲ ಭಿಕ್ಷುಕರೇ. ಆ ಪರಮಾತ್ಮನೊಬ್ಬನೇ ರಕ್ಷಕನು, ರೈತನು. ದೇವ ನಮಗೆ ಸಮೃದ್ಧವಾದ ಬೆಳೆಯನ್ನು ಕೊಡುವಂದು ಬೆಳೆಯ ಭಿಕ್ಷೆಯನ್ನು ಬೇಡುವನು. ವ್ಯಾಪಾರಿಗಳು ಹಿಡಿದ ವ್ಯಾಪಾರದಲ್ಲಿ ಲಾಭವಾಗಲೆಂದು ಲಾಭದ ಭಿಕ್ಷೆಯನ್ನು ಬೇಡುವವರು. ಅರಸರು ಯುದ್ಧದಲ್ಲಿ ಜಯವಾಗಲೆಂದು ಜಯದ ಭಿಕ್ಷೆಯನ್ನು ಬೇಡುವವರು. ನಮ್ಮಂತಹ ಶುದ್ಧ ಸನ್ಯಾಸಿಗಳು ರೂಪರಸ ಕೂಡ ಯುಕ್ತವಾದ ಈ ಪ್ರಪಂಚದ ಹೆಚ್ಚುವಿಕೆಯನ್ನು ಬೇಡುವವರಲ್ಲ. ದೇವ ನಮಗೆ ಮೋಕ್ಷವನ್ನು ದಯಪಾಲಿಸೆಂದು ಮೋಕ್ಷದ ಭಿಕ್ಷೆಯನ್ನು ಬೇಡುವವರು. ಇರಲಿ ಇರಲಿ ಸ್ವಾಮಿ, ತಾವು ಬಂದ ಕಾರಣವಾದರೂ ಏನು? ಮಗಳೇ, ನಾನು ಕೆಲವು ದಿವಸ ಭೂಸಂಚಾರ ಮಾಡುವುದರ ಮೂಲಕ ಪ್ರಯುಕ್ತ 50 ರೂಪಾಯಿ ಸಂಗ್ರಹವು ಸಂಗಡ ಇರಬೇಕಾಗಿದೆ. 3 ತಿಂಗಳ ಮುದ್ದತ್ತಿನಲ್ಲಿ ತಮ್ಮ ಹಣವನ್ನು ತಂದು ಮುಟ್ಟಿಸುತ್ತೇನೆ. ಇದಕ್ಕೆ ತಮ್ಮ ಅನುಮತಿ ಇದ್ದರೆ ಕೊಡಬೇಕು. ಮಗಳೇ, ಯಾವುದಾದರೂ ಒಂದು ವಸ್ತು ಒತ್ತಿಯಿಟ್ಟು ಒಯ್ಯಂತಿದ್ದರೆ ಕೊಡು, ಇಲ್ಲದಿದ್ದರೆ ಬೇಡ. ಅಮ್ಮ, ಈ ಸನ್ಯಾಸಿಗಳ ಹತ್ತಿರ ಒತ್ತಿ ಇರತಕ್ಕಂತಹ ವಸ್ತು ಯಾವುದೂ ಇರುವುದಿಲ್ಲ. ನಾನು ಒತ್ತಿ ಇಡಬೇಕಂದರೆ ಇವನೊಬ್ಬ ಶಿಷ್ಯ ಮಾತ್ರ ಇದ್ದಾನೆ. ಇವನನ್ನು ಅಡವಿಟ್ಟುಕೊಂಡು ಈತನ ಹೊಟ್ಟೆ ಬಟ್ಟೆಯನ್ನು ಚೆನ್ನಾಗಿ ನೋಡುತ್ತಾ ಮನೆ ಕೆಲಸವನ್ನು ಮಾಡಿಸಿಕೊಳ್ಳಲಿಕ್ಕೆ ಇಟ್ಟುಕೊಳ್ಳಿರಿ. ಮಗಳೇ, ನಮಗೂ ಆಳಿನ ಅಡಚಣೆ ಬಹಳ ಇರುವುದು. ನಾವು ಹೊರಂದದ್ದನ್ನು ಹೊರಲಿಕ್ಕೆ, ತರೋಂದದ್ದನ್ನು ತರಲಿಕ್ಕೆ, ಗತ್ತೆ ಮುಟ್ಟೆಗನು ಮತ್ತು ದಾಂಡಿಗನು, ಇದು ಅಲ್ಲದೆ ವಯಸ್ಸಿನವನು ಇದ್ದರೆ ಹಣವನ್ನು ಕೊಟ್ಟು ಇಟ್ಟುಕೋ. ಅಮ್ಮ, ಆಗಲಿ ನೋಡೋಣ. ಅಮ್ಮ, ವಯಸ್ಸು 20 ಆಗಿರಬಹುದು, ಎಲ್ಲ ಅವಯವಗಳಿಂದ ಗಟ್ಟಿಮುಟ್ಟಾಗಿದ್ದಾನೆ. ಇರಲಿ ಮಗಳೇ, ಹಾಗಿದ್ದರೆ ಈ ಹಣವನ್ನು ಕೊಟ್ಟು ಇಟ್ಟುಕೋ. ತಾಯಿ, ಆಗಲಿ ಕೊಡ್ತೇನೆ. ಆತನ ಹೆಸರೇನು ಎಲ್ಲ ಕೇಳು. ಸಾಧುವರಿ, ಈ ಹಣವನ್ನು ತೆಗೆದುಕೊಳ್ಳಿರಿ. ತಾಮಗಳೇ, ನಿಮಗೆ ತಿಳಿದಾಗಿ ತಂದು ಕೊಡಿರಿ. ಅಲ್ಲಿಯ ತನಕ ಇವನು ನಮ್ಮಲ್ಲಿ ಆರಾಗಿ ಇರಲಿ. ಈತನ ಹೆಸರೇನು? ಮಗಳೇ, ಈತನ ಹೆಸರು ನಿಜಗುಣ. ಪೂಜ್ಯರೇ, ತಾವು ಇನ್ನು ಹೋಗಬಹುದು. ಮಗುವೆ, ನಾನಿನ್ನು ಹೋಗಿ ಬರುತ್ತೇನೆ. ನೀನು ಇವರ ಅಡಿಯಲ್ಲಿ ಇದ್ದು ಇವರ ಆಜ್ಞಾನ ಪಾಲಿಸುತ್ತಾ ಇರು. ಗುರು ಕಾರುಣ್ಯವು ನಿನಗೆ ಸದಾ ಬೆಂಬಲ ಇರುತ್ತಾನೆ. ವರಪ್ರಭು, ಈ ಜಗತ್ತಿನಲ್ಲಿ ತಾವು ನನಗೆ ತೋರಿಸಿಕೊಟ್ಟ ಸ್ಥಳವೇ ಗುರುಸ್ಥಳ. ಅವರ ಪಾದ ಸೇವೆ ತಮ್ಮ ಪಾದ ಸೇವೆ ಎಂದು ತಿಳಿದು ಇಲ್ಲಿ ನಾನು ಸಂತೋಷದಿಂದ ಇರುತ್ತೇನೆ. ಅಲ್ಲಿಯವರೆಗೆ ತಮ್ಮ ಪಾದವು ನನ್ನ ಮನೋಭಾವದಲ್ಲಿ ಸ್ಥಿರವಾಗಿ ಇದ್ದು ನನ್ನನ್ನು ಪರಿಪಾಲಿಸುತ್ತಾ ಇರಲಿ. ಗುರು ಕಾರುಣ್ಯವು ಸದಾ ಬೆಂಬಲವಿರಲಿ. ಮಗಳೇ, ಈ ಕಡವನ್ನು ತೆಗೆದುಕೋ. ಆ ನಿಜಗುಣ ಈ ನೀರು ತೆಗೆದುಕೊಂಡು ಬಾ ಅಂತ ಹೇಳು. ತಾಯಿ, ಆಗಲೇ ಕೊಡುತ್ತೇನೆ. ಏ ನಿಜಗುಣ, ತಾಯಿ, ಈ ಕೊಡವನ್ನು ತೆಗೆದುಕೋ. ತಾತಾಯಿ, 10 ಕೊಡ ನೀರನ್ನು ಜಗ್ಗಿ ಎಲ್ಲ ಹಣ್ಣ ಬಾಂಡಗಳನ್ನು ತುಂಬಿಸು. ತಾತಾಯಿ, ತೆಗೆದುಕೋ. ಈ ಕೊಡವು ನನ್ನ ಕೈಯಲ್ಲಿ ಬಂದ ಮುದ್ದು ಕೊಡವು. ಸದ್ಗುರು ನನಗೆ ಒಲಿದು ಕೊಟ್ಟ ಕರುಣ ಪ್ರಸಾದವು. ನಾನು ನೆತ್ತೆಯ ಮೇಲೆ ಹೊರುವುದು ಇದು ಕೊಡವಲ್ಲ, ಗುರುವಾಜ್ಞೆ. ಭಾವ ಇದ್ದಂತೆ ದೇವನಿರ್ವನೆಂಬ ಅನುಭವ ಸಿದ್ಧವಾದ ಮಾತಿನಂತೆ ಈ ಜಗತ್ತಾದರೂ ನಮ್ಮ ಭಾವನೆ ಇದ್ದಂತೆ ಇರುವುದು. ದುಷ್ಟ ಭಾವದವರಿಗೆ ಯಮರೂಪ, ಅಂದರೆ ಭೀಕರ ರೂಪವಾಗಿ ದೇವನು ತೋರುವನು. ಶಿಷ್ಟ ಭಾವದವರಿಗೆ ಧರ್ಮರೂಪ, ಅಂದರೆ ಶಾಂತ ರೂಪವಾಗಿ ದೇವನು ತೋರುವನು. ಈ ಜಗತ್ತು ದುಷ್ಟರಿಗೆ ದುಃಖದಾಯಕವಾಗಿ ಕಂಡರು ಶಿಷ್ಟರಿಗೆ ಮಾತ್ರ ಇದು ಸುಖದಾಯಕವಾಗಿಯೇ ಇರುವುದು. ಅದು ಹೇಗಂದ್ರೆ ದುಷ್ಟ ಭಾವನೆಯಿಂದ ತುಂಬಿದ ದುರೋಧನಿಗೆ ಈ ಜಗತ್ತು ದುಃಖದಾಯಕವಾಗಿಯೇ ಕಂಡದ್ದರಿಂದ ಅವನಿಗೆ ದುಃಖವನ್ನು ಕೊಡುವುದಾಯಿತು. ಎದರಂತೆ ಧರ್ಮ ಭಾವನೆಯಿಂದ ಇದ್ದ ಧರ್ಮರಾಜನಿಗೆ ಈ ಜಗತ್ತು ಧರ್ಮರೂಪವಾಗಿಯೇ ಕಂಡದ್ದರಿಂದ ಅವನಿಗೆ ಸುಖವನ್ನು ಕೊಡುವುದಾಯಿತು. ಈ ಜಗತ್ತು ಅಜ್ಞಾನಿಗಳಿಗೆ ಅನೇಕ ತರವಾಗಿ ಕಂಡರು ಸುಜ್ಞಾನಿಗಳಿಗೆ ಮಾತ್ರ ಇದು ಸುಖದಾಯಕವಾಗಿಯೇ ಇರುವುದು. ಮುಚ್ಚಿದ ಕಣ್ಣನ್ನು ತೆರೆದರೆ ನಮಗೆ ಏನೇನು ಪ್ರತ್ಯಕ್ಷವಾಗಿ ಕಾಣಿಸುವವು ಅವು ಎಲ್ಲ ನಮಗೆ ಪ್ರತ್ಯಕ್ಷ ಗುರು ಸ್ವರೂಪದಿಂದ ಪ್ರತ್ಯಕ್ಷ ಗುರು ಬೋಧನೆಯನ್ನೇ ಕೊಡುವವು. ಅದು ಹೇಗಂದ್ರೆ ಕಳ್ಳನು ಕೋಣವು ಹಂದಿಯು ಇಷ್ಟೇ ಏಕೆ ಹೊತ್ತುಕೊಂಡು ಸ್ಮಶಾನಕ್ಕೆ ಒಯ್ಯುತ್ತಿರುವ ಹೆಣವು ಸಹ ನಮಗೆ ಗುರು ಬೋಧನೆಯನ್ನು ಕೊಡುತ್ತಾ ಸಾಗುತ್ತದೆ. ಕಳ್ಳನನ್ನು ಪೊಲೀಸರು ಹಿಡಿದು ಕೈಗಳಲ್ಲಿ ಬೇಡಿ ಹಾಕಿ ಬೀದಿ ಬೀದಿಗಳಲ್ಲಿ ಒದಿಯುತ್ತಾ ಒಯ್ಯುತ್ತಿರುವಾಗ ಆ ಕಳ್ಳನು ಇಗೋ ನೋಡಿರಿ ಕಳ್ಳತನದಿಂದ ನನಗೆ ಯಾವ ಪದವಿಗೆ ಬಂದಿದೆ ಎಂದು ಬೇಡಿಯಿಂದ ಬಿಗಿಯಲ್ಪಟ್ಟ ತನ್ನ ಎರಡು ಕೈಗಳನ್ನು ತೋರಿಸುತ್ತಾ ಇಂತಹ ಕಳ್ಳತನವನ್ನು ನೀವು ಯಾರು ಮಾಡಬೇಡಿ ಎಂದು ನಮಗೆ ಗುರುಬೋಧನೆಯನ್ನೇ ಕೊಡುತ್ತಾ ಸಾಗುತ್ತಾನೆ. ಇದರಂತೆ ಕೋಣವು ನಾನು ನನ್ನ ಪೂರ್ವ ಜನ್ಮದಲ್ಲಿ ಮಗ ಎಂಬ ಗರ್ವದಿಂದ ಕಂಡ ಕಂಡವರಿಗೆ ಮಾರ್ಮಲೆತು ನಿಂತು ಮಾಡಬಾರದ ದ್ರೋಹಗಳನ್ನು ಮಾಡಿದ್ದರಿಂದಲೇ ಈಗ ಎಲ್ಲರಿಂದಲೂ ಈ ಬಾರ್ಕೋಲಿನ ಹೊಡೆತವನ್ನು ಎಡೆಬಿಡದ ತಿನ್ನುವ ಈ ಕೋಲಿನ ಜನ್ಮವನ್ನು ನನಗೆ ಆ ಮದವು ಕೊಟ್ಟು ಕಳಿಸಿದೆ. ಕಾರಣ ನೀವ್ಯಾರೂ ಮದವನ್ನು ವಹಿಸಬೇಡಿರಿ, ನೀವು ಮದವನ್ನು ವಹಿಸಿದರೆ ಈ ಕೋಲಿನ ಜನ್ಮವು ಬರುವುದೆಂದು ಆ ಕೋಣವಾದರೂ ನನಗೆ ಗುರುಬೋಧನೆಯನ್ನು ಕೊಡುತ್ತಾ ಸಾಗುತ್ತದೆ. ಅದರಂತೆ ಈ ಜಗತ್ತಿನೊಳಗಿರುವ ಎಲ್ಲ ಪ್ರಾಣಿಗಳು ನಮಗೆ ಒಂದೊಂದು ಗುರುಬೋಧನೆಯನ್ನು ಕೊಡುವುದರಿಂದ ಇವರೇ ನನ್ನ ಸದ್ಗುರುಗಳು, ಇವರ ಆಜ್ಞೆಯಂತೆ ನೀರನ್ನು ತರುತ್ತೇನೆ. ಆರುತಿ ಬೆಳಗುವೆ ಗುರುತಿ ಬೆಳಗುವೆ ಇದುವರೆಗೆ ಸಣ್ಣಾಟ ನಿಜಗುಣ ಶಿವಯೋಗಿಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಕೊನೆಯಲ್ಲಿ ಕೇಳಿ ಕೃಷಿ ಹಾಡುಗಳು. ಕುಟ್ಟವಾಳಿನ ನೆಲ ಎತ್ತಿದಾಯೇ ಕುಟ್ಟವಾಳಿನ ನೆಲ ಎತ್ತಿದಾಯೇ ಕುಟ್ಟವಾಳಿನ ನೆಲ ಶಿವನ ನೆನಾದಿದೆನು ತಮಗ ಗಾಯಾರಿಗೆ ನೆನಿಬೇಕೆ ಗೌರಿ ಮಾ ನೆರವ ಗಡ ಪಾಗ ನೋಡಂದಿದ ಗೌರಿ ಮಾ ನೆರವ ಗಣ ಪಾಗ ನೋಡಂದಿದ ಗೌರಿ ಮಾ ನೆರವ ಗಣ ಪಾಗ ನೋಡಂದಿದ ಗೌರಿ ಮಾ ನೆರವ ಗಣ ಪಾಗ ನೋಡಂದಿದ ಸುರ ಬಂದು ನಿಂತೇವೆ ಸುತ್ತಾರ ಹುಡುಗರೆ ಸುರ ಬಂದು ನಿಂತೇವೆ ಸುತ್ತಾರ ಹುಡುಗರೆ ಸುರ ಬಂದು ನಿಂತೇವೆ ಸುತ್ತಾರ ಹುಡುಗರೆ ಸುರ ಬಂದು ನಿಂತೇವೆ ಸುತ್ತಾರ ಹುಡುಗರೆ ಸರಸ್ವತಿ ಒಲಿಯ ಸಬೇದಾಗ ನೋಡಂದಿದ ಸರಸ್ವತಿ ಒಲಿಯ ಸಬೇದಾಗ ನೋಡಂದಿದ ಸರಸ್ವತಿ ಒಲಿಯ ಸಬೇದಾಗ ನೋಡಂದಿದ ಸರಸ್ವತಿ ಒಲಿಯ ಸಬೇದಾಗ ನೋಡಂದಿದ ಬರ್ತಾ